ಡಾಕ್ಟರ್ ಟಿಎಂ ಶರಣ್ಕುಮಾರ್ ಅವರು ಮೊದಲಿಗೆ ಡೆಂಗಿ ಜ್ವರ ಅನ್ನುವಂತಹ ಈ ವಿಷಯದ ಕುರಿತಾಗಿ ಕೆಲವು ಮಹತ್ವದ ಮಾಹಿತಿಗಳನ್ನು ನಮ್ಮೆಲ್ಲ ಕೇಳುಗರಿಗೆ ಕೊಡ್ತಾರೆ. ಆ ನಂತರ ನೀವು ಈ ಮಾಹಿತಿಯನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಳಬಹುದು. ಡಾಕ್ಟರ್ ಶರಣ್ಕುಮಾರ್ ಅವರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಮಳೆಗಾಲದಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿ ಕಾಣಿಸುವ ಈ ಡೆಂಗೆ ಜ್ವರದ ಬಗ್ಗೆ ನಿಮ್ಮೆಲ್ಲರಿಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಡೆಂಗೆ ಜ್ವರವು ನಮ್ಮ ದೇಶದಲ್ಲಿ ಒಂದು ಎಂಡೆಮಿಕ್ ಡಿಸೀಸ್ ಅಂತ ಆಗಿರುತ್ತದೆ. ಅಂದರೆ ಪ್ರತಿ ವರ್ಷವೂ ನಾವು ಈ ಡೆಂಗೆ ಜ್ವರದ ಕಾಯಿಲೆಯನ್ನು ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ 2024 ಪ್ರಕಟಿಸಿದ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಒಟ್ಟು 233,519 ಕೇಸ್ಗಳು ರಿಪೋರ್ಟ್ ಆಗಿವೆ. ಅದರಲ್ಲಿ 297 ಸಾವುಗಳಾಗಿವೆ. ಅದೇ ರೀತಿ ಕರ್ನಾಟಕದಲ್ಲಿ 32,886 ಕೇಸ್ಗಳು ಹಾಗೂ 27 ಸಾವುಗಳಾಗಿವೆ. ಆದರೆ ಎಷ್ಟೋ ಪ್ರಕರಣಗಳು ರಿಪೋರ್ಟ್ ಆಗಿರೋದೇ ಇಲ್ಲ. ಸೊ ಇದರಿಂದನೇ ನಾವು ತಿಳಿಯಬಹುದು ಈ ಡೆಂಗೆ ಜ್ವರದ ಸಮಸ್ಯೆ ಎಷ್ಟು ದೊಡ್ಡದಂತ. ಡೆಂಗೆ ವೈರಸ್ ಬಗ್ಗೆ ಹೇಳಬೇಕಂದ್ರೆ ಈ ವೈರಸ್ದಲ್ಲಿ 4 ಸೀರೋಟೈಪ್ಸ್ ಇರುತ್ತವೆ. ಅಂದರೆ ಡೆಂಗೆ ವೈರಸ್ 1, ಡೆಂಗೆ ವೈರಸ್ 2, ಡೆಂಗೆ ವೈರಸ್ 3 ಹಾಗೂ ಡೆಂಗೆ ವೈರಸ್ 4. ಇದನ್ನು ತಿಳಿದುಕೊಳ್ಳೋದು ಯಾಕೆ ಮಹತ್ವದಂದರೆ ಒಬ್ಬ ಮನುಷ್ಯನಿಗೆ ಮೊದಲನೇ ಬಾರಿ ಡೆಂಗೆ ವೈರಸ್ 1 ಕಾಯಿಲೆ ಬಂದರೆ ಹಾಗೂ ಎರಡನೇ ಬಾರಿ ಅದನ್ನು ಬಿಟ್ಟು ಡೆಂಗೆ ವೈರಸ್ 2, 3, 4 ಇದರಲ್ಲಿ ಯಾವುದಾದ್ರೂ ಒಂದರಿಂದ ಇನ್ಫೆಕ್ಷನ್ ಆದಾಗ ಅವನಲ್ಲಿ ಜ್ವರವು ಸ್ವಲ್ಪ ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಾಗೂ ಈ ಡೆಂಗೆ ವೈರಸ್ಸನ್ನು ಹರಡಿಸುವ ಕೆಲಸ ನಮ್ಮ ಸೊಳ್ಳೆಯದು. ಎಡಿಸ್ ಈಜಿಪ್ಟಿ ಹಾಗೂ ಎಡಿಸ್ ಆಲ್ಬೋಪಿಕ್ಟಸ್ ಅಂತ ಈ ಸೊಳ್ಳೆ ಹೆಸರು. ಈ ವೈರಸ್ ರೆಪ್ಲಿಕೇಶನ್ ಅಂತ ಹೇಳ್ತೀವಲ್ಲ, ಅಂದರೆ ಒಂದು ವೈರಸ್ಸಿಂದ 2 ವೈರಸ್ ಆಗುವುದು, 2 ವೈರಸ್ಸಿಂದ 4 ವೈರಸ್ ಆಗುವುದು, ಈ ರೆಪ್ಲಿಕೇಶನ್ ಪ್ರೊಸೆಸ್ ಈ ಸೊಳ್ಳೆಯ ದೇಹದಲ್ಲಾಗುತ್ತದೆ. ಈ ಸೊಳ್ಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಂತ ನೀರಿನಲ್ಲಿ ಬೆಳೆಯುವಂಥದ್ದು. ಈ ಸೊಳ್ಳೆಯು ಡೆಂಗೆ ಜ್ವರ ಬಂದಿರುವ ಮನುಷ್ಯನಿಗೆ ಕಚ್ಚಿ, ಅಂದರೆ ಜ್ವರ ಬಂದ ದಿನ 1 ದಿನ 5 ಕಚ್ಚಿ ನಮಗೆ ಕಚ್ಚಿದರೆ ಡೆಂಗೆ ಜ್ವರ ಬರುವ ಚಾನ್ಸಸ್ ಇರುತ್ತದೆ. ಈ ಡೆಂಗೆ ಜ್ವರದ ವೈರಸ್ ಲಕ್ಷಣಗಳ ಬಗ್ಗೆ ತಿಳಿಯಬೇಕೆಂದರೆ ತುಂಬ ಜನರಲ್ಲಿ ಯಾವುದೇ ರೀತಿ ಲಕ್ಷಣಗಳು ಕಾಣಿಸಿಕೊಳ್ಳದೇ ಇರಬಹುದು. ಇದು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿದ್ದರೆ ಈ ಥರದ ಲಕ್ಷಣವಿಲ್ಲದೇ ಜ್ವರ ಬಂದು ಹೋಗಬಹುದು. ಇದಕ್ಕೆ ನಾವು ಅಸಿಂಪ್ಟಮ್ಯಾಟಿಕ್ ಡೆಂಗೆ ಫೀವರ್ ಅಂತ ಹೇಳ್ತೀವಿ. ಇನ್ನು ಸ್ವಲ್ಪ ಜನರಲ್ಲಿ ಡೆಂಗೆ ಸೊಳ್ಳೆ ಕಚ್ಚಿ 4-5 ದಿನದ ನಂತರ ಹೈ ಗ್ರೇಡ್ ಫೀವರ್, ಮೈಕೈ ನೋವು, ತಲೆನೋವು, ಮೈ ಮೇಲೆ ರ್ಯಾಷಸ್ ಆಗುವುದು, ಕಣ್ಣಿನ ಹಿಂದುಗಡೆ ನೋವು, ಬಾಯಿ ವಿಷ, ಸಂಧಿ ನೋವು, ವಾಂತಿ, ಕೆಮ್ಮು, ಹೊಟ್ಟೆ ನೋವು, ಈ ಥರದ ಕಾಮನ್ ವೈರಲ್ ಸಿಂಪ್ಟಮ್ಸ್ಗಳನ್ನು ಕಾಣಬಹುದು. ಹಾಗೂ ಇನ್ನು ಕೆಲವರಲ್ಲಿ ನಾ ಹೇಳಿದ ಹಾಗೆ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇನ್ಫೆಕ್ಷನ್ ಆದವರಲ್ಲಿ ಸ್ವಲ್ಪ ಸೀರಿಯಸ್ ಕಂಡೀಷನ್ ಅಂದರೆ ಡೆಂಗೆ ಹೆಮರೇಜಿಕ್ ಫೀವರ್ ಹಾಗೂ ಡೆಂಗೆ ಶಾಕ್ ಸಿಂಡ್ರೋಮ್ ಅನ್ನು ಕಾಣಬಹುದು. ಇದು ಯೂಶಲಿ ಜ್ವರ ಕಮ್ಮಿ ಆದ ನಂತರ ಕಾಣಿಸಿಕೊಳ್ಳುವಂಥದ್ದು. ದೇಹದಲ್ಲಿರುವ ರಕ್ತನಾಳಗಳು ಅವು ಸ್ವಲ್ಪ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತವೆ. ಆ ಥರ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಮ್ಮಲ್ಲಿರುವ ಆ ರಕ್ತನಾಳದಲ್ಲಿರುವ ನೀರಿನಂಶ ಎಲ್ಲ ಕಮ್ಮಿಯಾಗಿ ರಕ್ತದೊತ್ತಡವು ಕಮ್ಮಿಯಾಗಿ ಶಾಕ್ ಅಂದರೆ ಡೆಂಗೆ ಶಾಕ್ ಸಿಂಡ್ರೋಮ್ ಅಂಥದ್ದು ಆಗುತ್ತದೆ. ಇನ್ನೊಂದು ನಮ್ಮಲ್ಲಿರುವ ಪ್ಲೇಟ್ಲೆಟ್ಸ್ ಅಂದರೆ ಬಿಳಿ ರಕ್ತ ಕಣಗಳು ಅವುಗಳು ಕಮ್ಮಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತವೆ. ಇದರಿಂದ ಮನುಷ್ಯನಲ್ಲಿ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸನ್ನು ಕಾಣಬಹುದು. ಅಂದರೆ ಒಸಡಿನಲ್ಲಿ ಬ್ಲೀಡಿಂಗ್ ಆಗುವುದು, ಮೋಷನ್ನಲ್ಲಿ ಬ್ಲೀಡಿಂಗ್ ಆಗುವುದು, ಮೋಷನ್ ಕಪ್ ಆಗುವುದು, ಇಂಟರ್ನಲ್ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಲ್ಲ, ಈ ಥರದ ಸಿಂಪ್ಟಮ್ಸ್ಗಳನ್ನು ಕಾಣಬಹುದು. ಅದಕ್ಕಾಗಿ ಈ ಡೆಂಗೆ ಹೆಮರೇಜಿಕ್ ಫೀವರ್ ಹಾಗೂ ಡೆಂಗೆ ಶಾಕ್ ಸಿಂಡ್ರೋಮ್ ಜೀವಕ್ಕೆ ಹಾನಿಕಾರಕ. ಇದಕ್ಕೋಸ್ಕರ ನಾವೆಲ್ಲ ಡೆಂಗೆ ಬಂದಿರೋ ಪೇಷಂಟ್ಸ್ಗಳಿಗೆ ಅಡ್ಮಿಟ್ ಆಗಲಿಕ್ಕೆ ಹೇಳ್ತೀವಿ. ಈಗ ಅದನ್ನು ಹೇಗೆ ಕಂಡುಹಿಡಿಯುವುದು ಅಂದರೆ ಡಯಾಗ್ನೋಸಿಸ್. ಯೂಶಲಿ ಈ ಥರ ಹಿಂಗೆ ಸಿಂಪ್ಟಮ್ಸ್ ಬಂದರಲ್ಲಿ ನಾವು ಡೆಂಗೆ ಸಿರೋಲಜಿ ಅಂತ ಟೆಸ್ಟ್ ಮಾಡ್ತೀವಿ. ಅಂದರೆ ಡೆಂಗೆ NS1 ಮತ್ತು IgM ಆ್ಯಂಟಿಬಾಡಿ ಅಂತ. ಸೊ ಈ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಆ ಮನುಷ್ಯನಿಗೆ ಡೆಂಗೆ ಜ್ವರ ಇದೆ ಅಂತ ಖಚಿತವಾಗುತ್ತದೆ. ಅದೇ ರೀತಿ ನಾವು ಆ ಮನುಷ್ಯನಲ್ಲಿ ಪ್ಲೇಟ್ಲೆಟ್ ಕಣಗಳು ಎಷ್ಟಿದೆ ಅಂತಲೂ ಚೆಕ್ ಮಾಡ್ತೀವಿ. ಸೊ ಈಗ ಪೇಷಂಟ್ನಲ್ಲಿ ಡೆಂಗೆ ಬಂದಾದ ನಂತರ ಏನು ಟ್ರೀಟ್ಮೆಂಟನ್ನು ಮಾಡಬೇಕು ಅಂದರೆ, ಮೊದಲನೇದಾಗಿ ಪೇಷಂಟಿಗೆ ಸಲೈನನ್ನು ಹಚ್ಚುತ್ತೇವೆ. ಆಮೇಲೆ ಅವನಿಗೆ ಹೆಚ್ಚಾಗಿ ನೀರನ್ನು ಸೇವಿಸಲಿಕ್ಕೆ, ಹಣ್ಣಿನ ರಸ, ಹಣ್ಣನ್ನು ಕೊಡಲಿಕ್ಕೆ ಹೇಳ್ತೀವಿ. ಯಾಕಂದರೆ ಅವನಲ್ಲಿ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಭಾಳ ಕಾಣಿಸಿಕೊಳ್ಳುತ್ತದೆ, ಅದಕ್ಕೋಸ್ಕರ ಸಲೈನ್ ಮತ್ತು ನೀರನ್ನು ಕೊಡಲಿಕ್ಕೆ ಹೇಳ್ತೇವೆ. ಹಾಗೆ ಜ್ವರಕ್ಕೆ ಪ್ಯಾರಾಸಿಟಮೋಲನ್ನು ಕೊಡ್ತೇವೆ ಮತ್ತು ದಿನದಲ್ಲಿ 2 ಸತಿ ಪ್ಲೇಟ್ಲೆಟ್ ಮಾನಿಟ್ರಿಂಗ್ ಅಂತೂ ಮಾಡ್ತೀವಿ. ಆ ಪ್ಲೇಟ್ಲೆಟ್ ಕೌಂಟ್ ಯೂಶಲಿ ನಾರ್ಮಲ್ ಜನರಲ್ಲಿ 1.5 ಲಕ್ಷದಿಂದ 4.5 ಲಕ್ಷದ ತನಕ ಇರುತ್ತದೆ. ಈ ಡೆಂಗೆ ಜ್ವರ ಪೇಷಂಟ್ಸ್ನಲ್ಲಿ ಆ ಪ್ಲೇಟ್ಲೆಟ್ ಕೌಂಟ್ ಈಗ 10,000ಕ್ಕಿಂತ ಕಮ್ಮಿ ಆದರೆ ಅವನಿಗೆ ಪ್ಲೇಟ್ಲೆಟ್ ಕಣಗಳನ್ನು ನಾವು ಹೊರಗಡೆಯಿಂದ ಹಾಕಬೇಕಾಗುತ್ತದೆ. ಇಲ್ಲವಾದಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತದೆ. ಅದೇ ರೀತಿ 20,000ಕ್ಕಿಂತ ಕಮ್ಮಿ ಇದ್ದು ಆಮೇಲೆ ಅವನಲ್ಲಿ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಏನಾದರೂ ಕಂಡರೆ ಅವನಲ್ಲಿ ಕೂಡ ನಾವು ಈ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನನ್ನು ಮಾಡ್ತೀವಿ. ಹಾಗೂ ಅವನಿಗೆ ಬಿ ಪಿ ಮಾನಿಟ್ರಿಂಗ್ ಹಾಗೂ ಜ್ವರ ಬರೋದು ನೋಡೋದು, ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡೋದು, ಈ ಥರದ ಟ್ರೀಟ್ಮೆಂಟ್ ಇರುತ್ತದೆ. ಆದರೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ಸ್ ಅನ್ನು ಪೇಷಂಟ್ಸ್ಗೆ ಕೊಡಬಾರದು. ಈ ಆ್ಯಂಟಿಬಯೋಟಿಕ್ಸ್ ಡೆಂಗೆ ಜ್ವರದಲ್ಲಿ ಯಾವುದೇ ರೀತಿ ರೋಲ್ ಇರುವುದಿಲ್ಲ. ಈ ಜ್ವರ ಬಂದಮೇಲೆ ಟ್ರೀಟ್ಮೆಂಟನ್ನು ನಾವು ಮಾಡ್ತೀವಿ, ಬಟ್ ಇಂಪಾರ್ಟೆಂಟ್ ಇರುವುದು ಇದನ್ನು ಹೇಗೆ ಜನಸಾಮಾನ್ಯರು ತಡೆಗಟ್ಟಬೇಕೆನ್ನುವುದು. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಮನೆ ಸುತ್ತಮುತ್ತ ನೀರನ್ನು ನಿಲ್ಲುವುದನ್ನು ಬಿಡಬಾರದು, ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗೂ ನಮ್ಮ ಸುತ್ತಮುತ್ತದ ಪರಿಸರವನ್ನು ತುಂಬ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಎರಡನೇದು ಪರ್ಸನಲ್ ಪ್ರೊಟೆಕ್ಷನ್, ಅಂದರೆ ರಾತ್ರಿ ಮಲಗುವಾಗ ಮಸ್ಕಿಟೋ ನೆಟ್ಟನ್ನು ಯೂಸ್ ಮಾಡುವುದು, ಆಮೇಲೆ ಮಸ್ಕಿಟೋ ಕಾಯಿಲ್ಸ್ ಆಗಲಿ ಲಿಕ್ವಿಡ್ಸ್ ಆಗಲಿ ಯೂಸ್ ಮಾಡಬಹುದು, ಅದರಿಂದ ಏನು ಹೆಚ್ಚಾಗಿ ತೊಂದರೆ ಆಗುವುದಿಲ್ಲ. ಹಾಗೆ ಅಪ್ಲಿಕೆಂಟ್ಸ್ ಬರ್ತವೆ, ಈ ಓಡೋಮೋಸ್ ಆ ಥರ ಮೇಲ್ಗಡೆ ಹಚ್ಚುವಂಥ ಜೆಲ್ಸ್ ಬರುತ್ತೆ, ಕ್ರೀಮ್ಸ್ ಬರುತ್ತೆ, ಅದನ್ನು ಕೂಡ ಹಚ್ಚಬಹುದು. ಹಾಗೂ ಸೊಳ್ಳೆ ಇದ್ದ ಜಾಗದಿಂದ ಸ್ವಲ್ಪ ದೂರ ಇರಬೇಕು. ಈ ಗೌರ್ಮೆಂಟ್ ಕಡೆಯಿಂದ DDT ಸ್ಪ್ರೇಯನ್ನು ಮಾಡ್ತಾರೆ. ಆ್ಯಕ್ಚುಲಿ ಏಡಿಸ್ ಮಸ್ಕಿಟೋಗಳು ಈ DDT ಸ್ಪ್ರೇಗೆ ರೆಸಿಸ್ಟೆಂಟ್ ಇರ್ತವೆ, ಹಾಗೂ DDT ಕೂಡ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಸ್ಟಡೀಸ್ ಪ್ರಕಾರ ಈ DDTಯಿಂದ ಕ್ಯಾನ್ಸರ್ಗಳು ಬರಬಹುದು. ಹಾಗೆ ಈ ಡೆಂಗೆ ವೈರಸ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಅದಿನ್ನೂ ಅಪ್ರೂವ್ ಆಗಿಲ್ಲ. ಇನ್ನು ಮುಂದೆ ಬರುವ ದಿನದಲ್ಲಿ ಈ ಡೆಂಗೆ ವ್ಯಾಕ್ಸಿಯಾ ಅಂತ ಈ ವ್ಯಾಕ್ಸಿನ್ನು ಬರಬಹುದು, ಅದರಿಂದ ಜನರಿಗೆ ಹೆಲ್ಪ್ ಆಗಬಹುದು. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ದು ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ ಅದನ್ನು ಉತ್ತರಿಸ್ತೇನೆ. ಆತ್ಮೀಯ ಕೇಳುಗರೆ, ನಿಮ್ಮ ಕರೆಗಳಿಗೆ ನಾವು ಕಾಯ್ತಾ ಇದ್ದೀವಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಮುಶಿಗೇರಿ ಅಂತ ಹೇಳ್ರಿ, ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ತಿಂಬರಗುದ್ದಿ ಊರು. ತಿಂಬರಗುದ್ದಿಯಿಂದ ಮಾತಾಡ್ತಾ ಇದ್ದೀರಿ, ನಿಮ್ಮ ಪ್ರಶ್ನೆ ಕೇಳ್ರಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಈಗ ವ್ಯಾಕ್ಸಿನ್ ಬಗ್ಗೆ 1, 2, 3, 4 ಇವಾಗ ಹೇಳಿದ್ರು ಸರ್, ಅದರ ಲಕ್ಷಣಗಳು ನಾವು ಯಾವ ರೀತಿ ನಾವು ಕಂಡಿಡ್ಕೋಬೇಕ್ರಿ? 1ನೇದಾಗ 4ನೇದಾಗ ಅದು ಆ್ಯಕ್ಚುಲಿ ಸರ್ ಅದು ಹೆಂಗಿರುತ್ತಂದರೆ, ಎಲ್ಲ ವೈರಸ್ಸು ಒಂದೇ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಆ ಥರ ಹಿಂಗೆ 1, 2, 3, 4 ಹಂಗೆ ನಾವು ಸಪ್ರೇಟ್ ಸಿಂಪ್ಟಮ್ಸ್ ಅಂತೇನಿರಲ್ಲ, 4 ವೈರಸ್ಸು ಒಂದೇ ಥರ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಹೆಂಗಿರುತ್ತಂದರೆ, ಈಗ ಒಂದ್ಸತಿ ಡೆಂಗೆ ವೈರಸ್ ಅದು ಕಚ್ಚಿದರೆ ಅದೇನು ಬರುತ್ತಲ್ಲ ಅದರ ಸಿಂಪ್ಟಮ್ಸ್ ಏನಿರುತ್ತೋ ಅದೇ ರೀತಿ ಡೆಂಗೆ ವೈರಸ್ 2, 3, 4 ಕಚ್ಚಿದ್ರು ಸೇಮ್ ಸಿಂಪ್ಟಮ್ಸೇ ಬರುತ್ತೆ ರೀ, ಅದೇನು ಬೇರೆ ಥರ ಲಕ್ಷಣಗಳು ಇರಲ್ಲ. ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದ್ರೆ, ನಾವು ಈಗ ಒಂದು ಪೇಷಂಟಿಗೆ ಒಂದೇ ಡೆಂಗೆ ವೈರಸ್ 1 ಕಚ್ಚಿ ಸೆಕೆಂಡ್ ಟೈಮ್ ಡೆಂಗೆ ವೈರಸ್ 2, 3, 4 ಕಚ್ಚಿದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಸೀರಿಯಸ್ ಆಗ್ತಾವ ರೀ. ಹಾಂ, ಅದಕ್ಕೋಸ್ಕರ ಅದನ್ನು ಇಂಪಾರ್ಟೆಂಟ್ ಅಂತ ಹೇಳಿದ್ ನಾನು. ಈಗ ಅವನಿಗೆ ಡೆಂಗೆ ವೈರಸ್ 1 ಕಚ್ತು, ಸೆಕೆಂಡ್ ಟೈಮು ಡೆಂಗೆ ವೈರಸ್ 1 ಕಚ್ತಂದ್ರೆ ಅವನಲ್ಲಿ ಬಾಡಿಯಲ್ಲಿ ಇಮ್ಯುನಿಟಿ ಬೆಳೆದಿರುತ್ತೆ ಆಲ್ರೆಡಿ. ಸೊ ಈ ಥರ ಹಿಂಗೆ ಸಿಂಪ್ಟಮ್ಸ್ ಏನೂ ಬರಲ್ಲ. ಬಟ್ ಅದೇ 1 ಕಚ್ಚಿ ಸೆಕೆಂಡ್ ಟೈಮ್ 2, 3, 4 ಈ ವೈರಸ್ ಸೇರ್ತಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಸೀರಿಯಸ್ ಆಗ್ತಾವ ಆ ಥರ ಅಂತ ಹೇಳಿದ್ದು. ಡಾಕ್ಟರ್, ಬಹುಶಃ ಈ 1 2 3 4 ಅಂತ ನೀವೇನು ಹೇಳಿದ್ರಲ್ಲ, 1 2 3 4 ಅವು ರಕ್ತ ಪರೀಕ್ಷೆ ಮಾಡಿಸಿದಾಗ ನಿಮಗೆ ಗೊತ್ತಾಗ್ತದೆ. ನಾವು ಯೂಶಲಿ ಅದನ್ನು ಚೆಕ್ ಮಾಡಂಗಿಲ್ಲ ರೀ, 1 2 3 4 ಏನಿದೆ ಅಂತ ಚೆಕ್ ಏನು ಮಾಡಂಗಿಲ್ಲ. ಬಟ್ ಅದು ಎದಕ್ಕೆ ಸೀರಿಯಸ್ ಆಗ್ತದಂತ ನಾವು ಅದೊಂದು ಹೇಳಿದೆ. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಭೀಮರಾವ್ ಕೊಕ್ಕಟೆ ಅವರು. ಎಲ್ಲಿಂದ ಕರೆ ಮಾಡ್ತೀರಿ? ರಾಯಬಾಗದಿಂದ. ಹಾ, ರಾಯಬಾಗದಿಂದ. ನಿಮ್ಮ ಪ್ರಶ್ನೆ ಕೇಳ್ರಿ. ಡೆಂಗಿ ಜ್ವರ ಬರೋದು ಮುಖ್ಯ ಲಕ್ಷಣಗಳು ಏನು ಮೇಡಮ್? ಹಾ, ಇದು ಡೆಂಗಿ ವೈರಸ್ ನೋಡ್ರಿ, ಮುಖ್ಯ ಲಕ್ಷಣ ಅಂದ್ರೆ ಜ್ವರ ರೀ. ಹೈ ಗ್ರೇಡ್ ಫೀವರ್ ಬರುತ್ತೆ ಪೇಷಂಟಿಗೆ, ಅದ್ರ ಜೊತೆ ತುಂಬಾ ಮೈಕೆ ನೋವು ಬರುತ್ತೆ, ತಲೆನೋವು, ಹೊಟ್ಟೆ ನೋವು, ಆಮೇಲೆ ಕಣ್ಣಿನ ಹಿಂದ್ಗಡೆ ನೋವು ಬರುತ್ತೆ ರೀ. ಕಣ್ಣಿನ ಹಿಂದಿನ ಭಾಗದೊಳಗೆ, ಕಣ್ಣಿನ ಹಿಂದ್ಗಡೆ ನೋವು ಕಾಣಿಸುತ್ತೆ. ಬಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲ ವೈರಲ್ ಇನ್ಫೆಕ್ಷನ್ ತರಾನೇ ಸಿಂಪ್ಟಮ್ಸ್ ಇರ್ತಾವೆ. ಜ್ವರ, ಮೈಕೆ ನೋವು, ತಲೆನೋವು, ಕಣ್ಣಿನ ಹಿಂದ್ಗಡೆ ನೋವು, ಬಾಯಿ ವಿಷ, ಇವೆಲ್ಲ ವೈರಲ್ ಇನ್ಫೆಕ್ಷನ್ ಅಲ್ಲಿ ಇದೇ ತರ ಸಿಂಪ್ಟಮ್ಸ್ ಇರ್ತಾವ್ರಿ. ಸರ್, ಬಹುಶಃ ಇಲ್ಲಿ ನೆಗಡಿ ಇರುವುದಿಲ್ಲ. ಬಹುಶಃ ನೆಗಡಿ ಅಷ್ಟು ಕಾಣಿಸಲ್ರಿ, ನೆಗಡಿ ಕೆಮ್ಮು ಇರೋದ್ರಲ್ಲಿ ಕಮ್ಮಿ. ಹೆಚ್ಚಾಗಿ ಮೈಕೆ ನೋವು, ಜ್ವರನೇ ಜಾಸ್ತಿ ಇವರಲ್ಲಿ. ಹಲೋ ಹಲೋ ಹಲೋ ರೀ, ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಜಮಖಂಡಿ ತಾಲೂಕು ಚಿಕ್ಕಪಡಸಲಿಂದ ರಮೇಶ್ ಅಂತ ಮಾಡಿದ್ವಿ. ಹೇಳ್ರಿ ಇನ್ನೊಮ್ಮೆ ಹೇಳ್ರಿ ಹೆಸರು. ಜಮಖಂಡಿ ತಾಲೂಕು ಚಿಕ್ಕಪಡಸಲಿಂದ ರಮೇಶ್ ಕಂಕನ್. ರಮೇಶ್ ಕಂಕನ್ವಾಡಿ ಅವರು, ಪ್ರಶ್ನೆ ಕೇಳ್ರಿ. ಸರ, ಇದು ಬಿಪಿ, ಶುಗರ್ ಮತ್ತು ವಯಸ್ಕರಲ್ಲಿ ಹೆಚ್ಚು ಬಾಧಕ ಇದು ಮಾಡ್ತದೆ ಸರ್? ಆತರ ಏನಿಲ್ರಿ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇತ್ತಂದ್ರೆ ಸ್ವಲ್ಪ ಸೀರಿಯಸ್ ಆಗೋ ಚಾನ್ಸಸ್ ಇರ್ತದ. ಬಟ್ ನಾವು ನೋಡಬೇಕಾದ್ರೆ ಯೂಶ್ವಲ್ ಸಣ್ಣ ಮಕ್ಕಳಲ್ಲಿನೂ ಬರುತ್ತೆ. ಈ 10-30 ವರ್ಷದಲ್ಲಿ ನಾವು ಜಾಸ್ತಿಯಾಗಿ ನೋಡ್ತೀವಿ ಪೇಷಂಟ್ಸ್ ಡೆಂಗೆ ಜ್ವರನ. ಸೊ ಬಿ ಪಿ, ಶುಗರ್, ಇದು ಇಮ್ಯುನಿಟಿ ಕಮ್ಮಿ ಆದರೆ ಸ್ವಲ್ಪ ಕಂಡೀಷನ್ ಸೀರಿಯಸ್ ಆಗುತ್ತೆ ಅಂತ ಹೇಳ್ಬೋದು. ಹಲೋ ಹಲೋ, ನಮಸ್ಕಾರ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ವಿಜಯ ಕುಮಾರ್ ಸ್ವಾಮಿಗಳು ಅಂತ ಮಾತಾಡ್ರಿ, ಬಸ್ವಾ ತಾಲೂಕಾ ಸಿಗೋ ಜಿಲ್ಲಾ ಕೊಲ್ಲಾಪುರ ಮಹಾರಾಷ್ಟ್ರ. ಹಾ, ಕೇಳ್ರಿ ಪ್ರಶ್ನೆ. ಇದು ಡೆಂಗು ಇದೆ ಸಂಸರ್ಜನೆ ಅದ ರೀ ಏನ್ರಿ? ಇದು ಕೇಳೈತಿ. ಏನತ್ರಿ? ಇನ್ನೊಮ್ಮೆ ಹೇಳ್ರಿ. ಒಬ್ಬರಿಂದ ಒಬ್ಬರು ಹರಡಿ ಇದೆ. ಈಗ ಹೆಂಗಿರುತ್ತಂದ್ರೆ, ಒಬ್ಬ ಮನುಷ್ಯನಿಗೆ ಡೆಂಗೆ ಜ್ವರ ಬಂತಂತ ಹೇಳಿರಿ, ಅವನ್ ಜ್ವರ ಬಂದು 1-5 ದಿನ ಅವನಿಗೆ ಆ ಸೊಳ್ಳೆ ಕಚ್ಚಿ, ಆ ಸೊಳ್ಳೆ ನಿಮಗೆ ಕಚ್ಚಿದ್ರೆ ಡೆಂಗೆ ಜ್ವರ ಬರುತ್ತೆ. ಆತರ 1-5 ದಿನದಲ್ಲಿ ಆ ಸೊಳ್ಳೆ ನಿಮ್ ಅವ್ರಿಗೆ ಕಚ್ಚಿ ನಿಮಗೆ ಕಚ್ಚಬೇಕು. ಓಕೆ, ಆವಾಗ ಡೆಂಗೆ ಜ್ವರ ಬರುತ್ತೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಕೊಡ್ಲಿಗಿ ತಾಲೂಕಿಂದ ಚಿಕ್ಕಮ್ಮಣ್ಣ ಅಂತ ಹೇಳಿ ಮಾತಾಡ್ತದ್ರಿ, ಗಿರಿಜಾಣ್ ಅಂತೇಳಿ. ಗಿರಿಜಾಣ್ ಅವರ, ಕೇಳ್ರಿ ಪ್ರಶ್ನೆ. ಈ ಡೆಂಗು ಜ್ವರ ಬಂದಾಗ ಎಡ್ಡೆ ಕಂದ್ರಿ ಅಲ್ಲ, ಅದು ಎಲ್ಲಿ ಹೆಂಗ ಬರ್ತದೆ ಎಡ್ಡೆಕ? ಹಾ, ಈಗ ಹೆಂಗಿರುತ್ತೆ ಜ್ವರದ ಜೊತೆ ಸರ್ವೇ ಸಾಮಾನ್ಯವಾಗಿ ಹೆಂಗ ತಲೆನೋವು ಬರುತ್ತಲ್ಲ, ಅದೇ ರೀತಿ ತಲೆನೋವು ಇರುತ್ತೆ. ಅದೇನು ಸ್ಪೆಷಲ್ ಹೆಡ್ ಏಕ್ ಆತರ ಏನು ಇರಲ್ಲ. ನಾರ್ಮಲ್ ಜ್ವರ ಬಂದಾಗ ಮೈಕೆ ನೋವು, ತಲೆನೋವು ಬರುತ್ತಲ್ಲ. ಈಗ ನಮ್ಗೆ 66 ವರ್ಷ ಈಗ. ಹಾ ಹಲೋ. ಹಾ ಹೇಳಿ. ನಮ್ಗೀಗ 66 ನಡೀತದಲ್ಲ ಈಗ. ಹಾ, ಹಂಗೇನಿಲ್ರಿ, ಯಾರಿಗ ಬೇಕಾದ್ರು ಹುಟ್ಟಿದ ಮಗುವಿನಿಂದ ವಯಸ್ಕರು ಯಾರಿಗ ಬೇಕಾದ್ರು ಡೆಂಗೆ ಜ್ವರ ಬರಬಹುದು. ನಾರ್ಮಲ್ ವೈರಲ್ ಫೀವರ್ ತರ ಸಿಂಪ್ಟಮ್ಸ್ ಬರ್ತಾವ, ಜ್ವರ, ಮೈಕೆನು, ತಲೆನೋವು ಅಂತಾನೆ ಬರ್ತಾವ. ಈ ಟೈಮ್ದಲ್ಲಿ ಆತರ ಸಿಂಪ್ಟಮ್ಸ್ ಬಂದಾಗ ಡೆಂಗೆ ಜ್ವರಕ್ಕೆ ಟೆಸ್ಟ್ ಮಾಡಿಸ್ಬೇಕು ಮಳೆಗಾಲದಲ್ಲಿ. ಸರಿಗ, ನೀವು ಮಾಹಿತಿಗಳನ್ನು ಕೊಡ್ತಾ ಹೇಳಿದ್ರಿ, ಡೆಂಗಿ ಜ್ವರ ಬಂದವರು ಆಸ್ಪತ್ರೆಯೊಳಗೆ ಭರ್ತಿ ಆಗೋದು, ಅಂದರೆ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯುವುದು ಉತ್ತಮ ಅಂತ ಹೇಳಿದ್ರಿ. ಅದ್ಯಾಕೆ ಅಂತ ನಾ ಇನ್ನೊಮ್ಮೆ ಕೇಳ್ತೀರಿ. ಹಾಂ, ಸೊ ಯಾಕಂದ್ರೆ ಈ ಡೆಂಗೆ ಜ್ವರ ಬಂದಿದ್ದ ಪೇಷಂಟ್ಸಲ್ಲಿ ಫಸ್ಟ್ ಜ್ವರ ಬರುತ್ತೆ ರೀ, 1-5 ದಿನದ ತನಕ ಹೈ ಗ್ರೇಡ್ ಫೀವರ್ ಇರುತ್ತೆ. ಬಟ್ ಆ ಜ್ವರ ಕಮ್ಮಿ ಆದ ಕೂಡಲೇ ಅವನಲ್ಲಿ ಈ ಪ್ಲೇಟ್ಲೆಟ್ ಕಣಗಳು ಕಮ್ಮಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜನರು ಏನು ಅನ್ಕೊಂತಾರೆ, ಜ್ವರ ಕಮ್ಮಿ ಆತ ಆರಾಮಾದ ಅನ್ಕೊಂತಾರೆ. ಬಟ್ ಜ್ವರ ಕಮ್ಮಿ ಆದ ಕೂಡಲೇ ಅವನಲ್ಲಿ ಈ ಪ್ಲೇಟ್ಲೆಟ್ ಕಣಗಳು ಕಮ್ಮಿ ಆಗ್ತಾ ಬರುತ್ತೆ. ಆ ಪ್ಲೇಟ್ಲೆಟ್ ಕಣ ಕಮ್ಮಿ ಆಗೋದು, ಡಿಹೈಡ್ರೇಷನ್ ಆಗೋದು, ಬಿ ಪಿ ಕಮ್ಮಿ ಆಗೋದು ಜ್ವರ ಕಮ್ಮಿ ಆದಮೇಲೆ. ಸೊ ಅದಕ್ಕೋಸ್ಕರ ನಾವು ಪೇಷಂಟ್ ಆ ಡೆಂಗೆ ಜ್ವರ ಬಂದಿದ್ದ ಪೇಷಂಟ್ನ ಅಡ್ಮಿಟ್ ಮಾಡಿಕೊಂಡು ಡೈಲಿ ಪ್ಲೇಟ್ಲೆಟನ್ನು ಚೆಕ್ ಮಾಡಿ, ದಿನಕ್ಕೆ 2 ಸತಿ ಪ್ಲೇಟ್ಲೆಟ್ ಚೆಕ್ ಮಾಡಿ ಇಂಪ್ರೂವ್ ಆಗೋ ತನಕ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಕಳಿಸ್ಕೊಡ್ತೀವಿ. ಅಂದ್ರೆ ಇದು ಬಹಳ ತ್ವರಿತವಾಗಿ ಪ್ಲೇಟ್ಲೆಟ್ ಕಡಿಮೆ ಆಗ್ಬಿಡ್ತಾವೆ ಅಂತ ನೀವು. ಒಂದು 2 ದಿನದಲ್ಲೇ 1.5 ಲಕ್ಷದಿಂದ 10,000 20,000 ತನಕ ಇಳಿಬಹುದು. ಸೊ ಅದಕ್ಕೋಸ್ಕರ ಇದು ಸಾವು ನೋವುಗಳು ಬಹಳ ಆಗ್ತವೆ ಡೆಂಗೆ ಜ್ವರದಲ್ಲಿ, ಅದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡ್ತೀವಿ. ನೀವು ಭರ್ತಿಯಾದಾಗ ಈ ರೀತಿ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಪ್ರಾಣಕ್ಕೆ ಹಾನಿಯಾಗದಂತೆ ರಕ್ತವನ್ನ ಪ್ಲೇಟ್ಲೆಟ್ ಅನ್ನ ಹಾಕ್ತೀರಿ? ಹೌದು. ಈ ಪ್ಲೇಟ್ಲೆಟ್ ಕಣಗಳು 10,000 ಕಮ್ಮಿ ಆದರೆ ಅವನಿಗೆ ಪ್ಲೇಟ್ಲೆಟ್ ಕಣಗಳನ್ನು ಹೊರಗಡೆಯಿಂದ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನಾವು RDP ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ. ಅದು ಅದನ್ನು ಹಾಕಬೇಕಾಗುತ್ತೆ. ಅದನ್ನು ಹಾಕಿನೂ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಸೊ 2 ಸತಿ 3 ಸತಿ ಆ ಥರ ಇಂಪ್ರೂವ್ ಆಗೋ ತನಕ ಅವನಲ್ಲಿ ಪ್ಲೇಟ್ಲೆಟ್ಸ್ ಕಣಗಳನ್ನು ಹೊರಗಡೆಯಿಂದ ಕೊಡಬೇಕಾಗುತ್ತೆ. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಹೌದು, ಮಂಜುನಾಥ್ ನಾಳೆ ಹಳೆ ಹುಬ್ಳಿಯಿಂದ. ಮಂಜುನಾಥ್ ಅವರ ಪ್ರಶ್ನೆ ಕೇಳ್ರಿ. ಡೆಂಗಿ ಜ್ವರ ಅನ್ನೋದು ವಿಷಯ ಬಹಳಷ್ಟು ಡಾಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ, ಹೇಳ್ರಿ. ಹಲೋ, ಕರೆಯಲ್ಲಿ ತೊಂದರೆ ಇತ್ತು ಡಾಕ್ಟರ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಅನಂತ್ ಕುಮಾರ್ ಅಂತ, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಅಗಚಳಿಯಿಂದ. ನೀವು ನ್ಯೂಸ್ ಆನ್ ಏರ್ ಆಪ್ ಇಂದ ಕೇಳ್ತಾ ಇದ್ದೀರಿ ಪ್ರೋಗ್ರಾಮ್? ಹೌದು ಮೇಡಮ್. ನಿಮ್ ಪ್ರಶ್ನೆ ಕೇಳ್ರಿ. ಸಂತೋಷ, ಅಂದ್ರೆ ಹೋದ ವರ್ಷ ಡೆಂಗ್ಯೂ ಬಂದಿತ್ತು ಅನ್ಕೊಂಡ್ರೆ ಈ ವರ್ಷ ಡೆಂಗ್ಯೂ ಬರುತ್ತಲ್ಲ, ಆ ವರ್ಷದಿಂದ ಈ ವರ್ಷಕ್ಕೆ ಹೇಗೆ ಕ್ಯಾರಿ ಆಗುತ್ತೆ ಸರ್, ಸೊಳ್ಳೆನಲ್ಲಿ ವೈರಸ್ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ. ಈಗ ನಿಮ್ ಪ್ರಶ್ನೆ, ಹೋದ ವರ್ಷ ಡೆಂಗ್ಯೂ ಜ್ವರ ಬಂದ್ರು ಈ ವರ್ಷ ಡೆಂಗ್ಯೂ ಜ್ವರ ಬರುತ್ತೆ, ಅದನ್ನ ಕೇಳ್ತಾ ಇದ್ದೀರಾ? ಹೇಗಿರುತ್ತಂದ್ರೆ ಕ್ಯಾರಿ ಹೇಗಾಗುತ್ತೆ ಅಂತ, ಅಂದ್ರೆ ಎಂಡ್ ಆಗಿತ್ತಲ್ಲ ಹೋದ ವರ್ಷ ಡೆಂಗ್ಯೂ, ಎಂಡ್ ಆಗಿತ್ತು, ಎಲ್ಲೂ ಪ್ರಕರಣ ಇರಲಿಲ್ಲ, 3-4 ತಿಂಗಳು ಗ್ಯಾಪ್ ಆಗುತ್ತೆ, ಮತ್ತೆ ಸೊಳ್ಳೆ ಅಷ್ಟು ವರ್ಷ ಬದುಕೋದಿಲ್ವಲ್ಲ 8 ತಿಂಗಳು, ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ ನನಗೆ. ಇಲ್ಲ ಇಲ್ಲ, ಡೆಂಗೆ ವೈರಸ್ ಏನಿರುತ್ತಲ್ರಿ ಆ ಜ್ವರಗಳಲ್ಲೇ ರೆಪ್ಲಿಕೇಟ್ ಆಗುತ್ತೆ, ಆ ಜ್ವರದಲ್ಲೇ 1-2, 2-4 ಸೊಳ್ಳೆಗಳಂತೇನು ಹೋಗಲ್ಲ, ಸೊಳ್ಳೆಗಳು ಇಡೀ ವರ್ಷ ಇರ್ತವೆ. ಸೊ ಬಟ್ ಅವು ಮಳೆಗಾಲ ಆದ ನಂತರ ಅದೇನು ನೀರು ನಿಲ್ಲುತ್ತಲ್ಲ ಅವಾಗ ಸೊಳ್ಳೆಗಳು ಜಾಸ್ತಿ ಆಗೋದ್ರಿಂದ ಅದರ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಹಂಗಂತ ಇಡೀ ವರ್ಷ ಸೊಳ್ಳೆ ಡೆಂಗೆ ಜ್ವರ ಬರದೇ ಇಲ್ಲ ಅಂತ ಅಲ್ಲ, ಬರ್ತವೆ ಅಲ್ಲಲ್ಲಿ ಅಲ್ಲೊಂದು ಇಲ್ಲೊಂದು ಬರ್ತವೆ, ಬಟ್ ಈ ಮಳೆಗಾಲದ ಟೈಮಲ್ಲಿ ಜಾಸ್ತಿ ಬರ್ತವೆ, ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಅದಕ್ಕೋಸ್ಕರ. ಸರಿಗ, ನೀವು ಹೇಳೋ ಪ್ರಕಾರ ಈ ಮಳೆಗಾಲದಲ್ಲಿ ಜಾಸ್ತಿ ಪ್ರಕರಣ ಯಾಕೆ ಬರ್ತಾವ ಅಂತ ಹೇಳಿದ್ರೆ ನಾವು ನೀರು ನಿಲ್ಲಲಿಕ್ಕೆ ಬಿಡ್ತೀವಿ, ನಮ್ಮ ವಾತಾವರಣದೊಳಗೆ ಸುತ್ತಮುತ್ತಲ ನಾವು ನಿಂತ ನೀರನ್ನ ತಡೆಗಟ್ಟಿದ್ರೆ ಪ್ರಕರಣಗಳನ್ನ ತಡೆಗಟ್ಟಬಹುದು ಅನ್ನೋದು ಇಲ್ಲಿಂದ ಈ ವಿಷಯದಿಂದ ಗೊತ್ತಾಗ್ತದೆ. ಹೌದು, ಏನಂದ್ರೆ ಇದು ಮಳೆ ಬಂದು ಮಳೆ ನಿಲ್ಲುತ್ತಲ್ಲ ಸುತ್ತಮುತ್ತ, ಸೊ ಅದರಲ್ಲಿ ಏನಾಗುತ್ತೆ ಇದು ಆಕ್ಟಿವ್ ಬ್ರೀಡಿಂಗ್ ಸ್ಪಾಟ್ ಅಂತ ಹೇಳ್ತೀವಿ ಸೊಳ್ಳೆಗಳಿಗೆ. ಸೊ ಅದರಿಂದ ಸೊಳ್ಳೆಗಳ ಸಂತಾನ ಜಾಸ್ತಿ ಆಗುತ್ತೆ, ಅದರಿಂದ ವೈರಸ್ ಇದು ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ ಅಂತ. ಈಗ ಮನೆಯೊಳಗೂ ಪಾತ್ರೆಯೊಳಗೆ ನೀರು ತುಂಬಿಸಿರ್ತಾರೆ, ಅವುಗಳ ಮೇಲೆ ಮುಚ್ಚಲಾರ್ದ ಇದ್ರೆ ಅದರೊಳಗೂ ಡೆಂಗಿ ಸೊಳ್ಳೆ ಸ್ವಚ್ಛ ನೀರಿನೊಳಗೆ ಜಾಸ್ತಿ ಸಂತಾನೋತ್ಪತ್ತಿ ಮಾಡ್ತದ ಅಂತ ಹೇಳಿ. ಹೌದು ಹೌದು, ಈ ಎಡಿಸ್ ಮಸ್ಕಿಟೋ ಏನಿತ್ತಲ್ಲ ಈ ಸ್ವಚ್ಛ ನೀರಿನಲ್ಲಿನೂ ಅದನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಸೊ ನಾವು ನಿಂತ ನೀರಿನಲ್ಲಿ ಎಲ್ಲೂ ಇಡಕ್ಕೆ ಬಿಡಬಾರ್ದು, ಅದನ್ನು ಕ್ಲೋಸ್ ಮಾಡಿಟ್ಬೇಕು. ಹಲೋ ಹಲೋ, ಕೇಳುಗರಲ್ಲಿ ವಿನಂತಿ, ನೀವು ಕರೆ ಮಾಡಬೇಕಾದ್ರೆ ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ನಿಂತು ಸಿಗ್ನಲ್ ಎಲ್ಲಿ ಸರಿ ಇರ್ತದ ಅಲ್ಲಿ ನಿಂತು ಪ್ರಶ್ನೆಗಳನ್ನು ಕೇಳಬೇಕು. ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠರಿ, ಬೆಳಗಾವಿ ಜಿಲ್ಲೆ ತಾಲೂಕು ಮುಗೋಕುಡದಿಂದ ಮಾತಾಡೋದ್ರಿ. ನಿಮ್ ಪ್ರಶ್ನೆ ಕೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ಹೇಳ್ರಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ಡೆಂಗ್ಯೂ ತರುವುದು ಎಡಿಸ್ ಈಜಿಪ್ತಿ, ಚಿಕನ್ ಗುಣ್ಯ ತರುವುದು ಎಡಿಸ್ ಈಜಿಪ್ತಿ ರೀ, ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಮಾಡಿಲ್ಲ ಸರ್. ಹಾ, ಅದೇನಿರತ್ರಿ ಆ ವೈರಸ್ ಈ ಎಡಿಸ್ ಮಸ್ಕಿಟೋ ಒಳಗಡೆ ಉತ್ಪತ್ತಿ ಆಗುತ್ತೆ. ಸೊ ಈಗ ಒಂದೊಂದು ಮಸ್ಕಿಟೋ ಒಳಗಡೆ ಒಂದೊಂದು ಸೊಳ್ಳೆ ಒಳಗಡೆ ಆ ಚಿಕನ್ ಗುನ್ಯ ವೈರಸ್ ಉತ್ಪತ್ತಿ ಆಗ್ಬೋದು, ಅದು ಯಾವ ಮನುಷ್ಯಕ್ಕೆ ಕಚ್ಚತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಆ ಚಿಕನ್ ಗುನ್ಯ ಬಂದಿರೋ ಮನುಷ್ಯನಿಗೆ ಕಚ್ಚಿದ್ರೆ ಆ ಸೊಳ್ಳೆಯಲ್ಲಿ ಚಿಕನ್ ಗುನ್ಯ ವೈರಸ್ ಉತ್ಪತ್ತಿ ಆಗುತ್ತೆ. ಡೆಂಗೆ ವೈರಸ್ ಬಂದಿರೋ ಮನುಷ್ಯನಿಗೆ ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಯಲ್ಲಿ ಡೆಂಗ್ಯು ವೈರಸ್ ಉತ್ಪತ್ತಿ ಆಗುತ್ತೆ. ಅಲ್ರಿ ಅದು ಸೊಳ್ಳೆ ಒಂದು ಎರಡು ರೋಗ ಅಂತ ಇರ್ತದ್ರಲ್ಲ, ಅದು ಒಂದು ಒಂದು ವಿಚಿತ್ರವಾದ ವೈರಸ್ ಅಂತ ಅನ್ನಿಸ್ತದ ಸರ್. ಅದು ಸೊಳ್ಳೆಯಲ್ಲೇ ಉತ್ಪತ್ತಿ ಆಗಂತ ವೈರಸ್ ರೀ ಅದು. ಸರ್ ಇನ್ನೊಂದು ಪ್ರಶ್ನೆ ರೀ, ಸಣ್ಣ ಪ್ರಶ್ನೆ, ನಮ್ಮ ಜೀವನದಲ್ಲಿ ಡೆಂಗ್ಯೂನು ಆಗಬಾರ್ದು ಚಿಕನ್ ಗುಣ್ಯಾನು ಆಗಬಾರ್ದು ಅಂತ ನಾವು ಮುಂಜಾಗ್ರತೆ ಕ್ರಮ ಏನ್ ತಗೋಬೇಕ್ರಮ ಸರ್? ಅದ ಈಗ ಅದಕ್ಕಂತ ವ್ಯಾಕ್ಸಿನ್ ಕಂಡು ಹಿಡ್ದಾರ್ರಿ, ಅದಿನ ನಮ್ಮ ದೇಶದಲ್ಲಿ ಅದಿನ್ನ ಬಂದಿಲ್ಲ ಡೆಂಗ್ಯೂಗೆ ಸಂಬಂಧ ಅದೇನು ವ್ಯಾಕ್ಸಿನ್ ಕಂಡು ಹಿಡ್ದಾರಲ್ಲ, ಅದಿನ್ನ ಇನ್ನು ಮುಂದೆ ಬರೋ ವರ್ಷಗಳಲ್ಲಿ ಡೆಂಗ್ಯೂ ವ್ಯಾಕ್ಸಿನ್ ಅಂತ ಕಂಡು ಹಿಡ್ದಾರೆ, ಅದು ಬರ್ಬೋದು. ಬಟ್ ನಾವು ಪ್ರಿವೆನ್ಷನ್ ಅಂದರೆ ಏನಂದರೆ ಸೊಳ್ಳೆ ಕಚ್ಚೋದನ್ನು ತಡೆಗಟ್ಟಬೇಕು, ಅದ ಒಂದು ಪ್ರಿವೆನ್ಷನ್ ಹೇಳ್ಬೇಕು ನಾನಂದ್ರೆ. ಹಲೋ, ಹಲೋ, ನೀವು ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಬಂದು ಪ್ರಶ್ನೆ ಕೇಳ್ರಿ. ಹಲೋ ರೀ. ಹಲೋ, ತಮ್ಮ ಹೆಸರು? ಅಶೋಕ್ ಅಜ್ವಾನ್ ಅಂತ್ರಿ. ಅಶೋಕ್ ಅವರ ಪ್ರಶ್ನೆ ಕೇಳ್ರಿ. ಈಗ ನಿಮ್ನ ನಾವು ಪಾಪ ಒಂದ್ಸಲ ಅದು ಇದು ಅಂತಂದ್ರೆ ಬೇಜಾರಾಗ್ತೈತ್ರಿ. ನಾವು ಕ್ಲೀನ್ ಇಟ್ಕೋಬೇಕ, ನಾವು ಸೊಳ್ಳೆ ಪ್ರತಿ ಉಪಯೋಗ ಮಾಡ್ಕೋಬೇಕ. ಸಂಜೆ ಆಗ್ತದ್ರ ಅಗದಿ ನಾವು ಒಗಾಟ್ಲಿ ಇದ್ರೋದ್ರಿಂದ ಒಳ್ಳೆ ಅನಿಸ್ತೈತ್ರಿ. ಹೌದು, ನೀವು ಹೇಳೋದು ಪಾಪ ನಿಮ್ನ ಅದ ಹಂಗ ಇದು ಹಿಂಗ ಅಲ್ಲಿ ಕಲಿತು ಗ್ರಾಜ್ಯುಯೇಟ್ ಆದ್ರೂ ಕೂಡ ಉಪಯೋಗ ಇಲ್ರಿ. ಇವರು ನಮ್ಮ ಕೇಳುಗರಲ್ಲಿ ತಿಳುವಳಿಕೆಗಳನ್ನ ಹೇಳ್ತಾ ಇದ್ದಾರೆ. ಸೊಳ್ಳೆಗಳು ಉತ್ಪತ್ತಿ ಆಗೋದನ್ನ ಬಂದ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನೋದು ನಿಮ್ಮ ಕಳಕಳಿಯಾಗಿತ್ತು. ಹಲೋ, ಹಲೋ, ನಮಸ್ತೆ ಮೇಡಮ್. ಗದಗಲಿಂದ ಪ್ರಕಾಶ್ ಕರ್ಕಳ್ಳಿ ಮಾತಾಡೋದು ಮೇಡಮ್. ಪ್ರಕಾಶ್ ಅವರ ಕೇಳ್ರಿ. ವೈದ್ಯರಿಗೆ ನಮಸ್ಕಾರ. ನಮಸ್ತೆ ಹೇಳ್ರಿ ಸರ್. ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹೇಳ್ತಾ ಇದ್ದೀರಿ ಸರ್ ಡೆಂಗ್ಯೂ ಬಗ್ಗೆ. ಥ್ಯಾಂಕ್ ಯು. ಹೇಳಿ. ನಮ್ದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಡೆಂಗ್ಯೂ ಅನ್ನೋದು ವರ್ಡ್ ಏನು ಸರ್, ಇದು ಇಟಾಲಿಯನ್ ಇದೆ ಏನಿದೆ ಹೇಗೆ ಅಂತ ಏನಾದ್ರು ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಸೆಕೆಂಡ್, ವ್ಯಾಕ್ಸಿನೇಷನ್ ಯಾಕೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಮಾಡ್ತಾ ಇಲ್ಲ, ಅದನ್ನು ಜನರಿಗೆ ಎಷ್ಟು ಸಾಮಾನ್ಯರಿಗೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಏನು ಅಡೆತಡೆಗಳು ಇದೆ? ಅಲ್ಲ ಅಲ್ಲ ಅಲ್ಲ, ಅದೇನಂದ್ರೆ ಈಗ ಹೆಂಗಿರುತ್ತೆ ರೀ, ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರ್ಬೇಕಂದ್ರೆ ಅದ್ರ ಮೇಲೆ ಟೆಸ್ಟ್ಸ್ ಆಗ್ತಾವ ರೀ, ಟ್ರಯಲ್ಸ್ ಅಂತ ಆಗ್ತಾವ. ಫೇಸ್ ಒನ್, ಫೇಸ್ ಟೂ, ಫೇಸ್ ತ್ರೀ, ಮೂರ್ನಾಲ್ಕು ಫೇಸ್ನಲ್ಲಿ ಟ್ರಯಲ್ಸ್ ಆಗ್ತಾವ. ಅದೆಲ್ಲ ಟೆಸ್ಟ್ ಪಾಸ್ ಆದಮೇಲೆ ಗೌರ್ಮೆಂಟ್ ಅದನ್ನು ಮಾರ್ಕೆಟಿಗೆ ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ನು ಪ್ರಾಯೋಗಿಕ ಹಂತದೊಳಗೆ ಆ ವ್ಯಾಕ್ಸಿನ್ ಇದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತೀರಿ ರಮೇಶ್? ಸವನೂರು ತಾಲೂಕು ಕಡಕೋಳ ಗ್ರಾಮದಿಂದ. ಕೇಳ್ರಿ, ಈಗ ಮಲೇರಿಯಾ ರೋಗ ಬಂದೈತಿ ಅಂತಂದ್ರೆ ಅವ್ರಿಗೆ ಆರೈಕೆಗೆ ಎಷ್ಟು ದಿನ ಟೈಮ್ ಬೇಕ್ರಿ? ಹಾ, ಈಗ ಈ ಪೇಷಂಟಿಗೆ ಡೆಂಗ್ಯೂ ಬಂದದ ಅಂದ್ರೆ ಅವನಲ್ಲಿ ಅದ ಒಂದು ಜ್ವರ ಕಮ್ಮಿ ಆಗ್ಬೇಕ್ರಿ. ಜ್ವರ ಕಮ್ಮಿ ಆಗ್ಲಿಕ್ಕೆ ಆ ಒಂದು 4-5 ದಿನ ಹಿಡಿಯುತ್ತೆ. ಆಮೇಲೆ ಪ್ಲೇಟ್ಲೆಟ್ ಅದೇನು ನಾವು ಟೆಸ್ಟ್ ಮಾಡ್ತೀವಲ್ಲ, ಆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಲೆವೆಲ್ ತನಕ ಕಮ್ಮಿ ಆಗಿ ತಂತಾನೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಡೆಂಗ್ಯು ವೈರಸ್ದು ಎಫೆಕ್ಟ್ ಕಮ್ಮಿ ಆದ್ಕೊಳ್ಳೆ ತಂತಾನೆ ಪ್ಲೇಟ್ಲೆಟ್ ಇಂಪ್ರೂವ್ ಆಗ್ತಾ ಬರುತ್ತೆ. ಅದು ಆ ಥರ ಹಿಂಗೆ ಇಂಪ್ರೂವ್ ಆಗ್ತಾ ಬಂದ ಕೂಡಲೇ ನಾವು ಆ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಡ್ತೀವಿ. ಅದು ಇಂಪ್ರೂವ್ ಆಗೋ ತನಕ ನಾವು ಆಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೊಡ್ತೀವಿ. ಯೂಶಲಿ ಒಂದು 7-10 ದಿನ ಬೇಕಾಗತ್ತೆ ರೀ, ಒಬ್ಬೊಬ್ಬರಲ್ಲಿ ಬೇಗನೂ ಇಂಪ್ರೂವ್ಮೆಂಟ್ ಆಗಬಹುದು. ಸರ್, ಈಗ ಬಹಳ ಮಂದಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಿರ್ತಾರೆ, ಓವರ್ ದ ಕೌಂಟರ್ ಆಂಟಿಬಯೋಟಿಕ್ ಎಲ್ಲ ತಗೊಂಡ್ ಬಂದ ತಾವ ಜ್ವರ ಬಂದ್ರೆ ಕುಡಿತಾರೆ. ಈ ಬಗ್ಗೆ ಮಳೆಗಾಲದಾಗ ಜ್ವರ ಬಂದ್ರೆ ಏನ್ ಹೇಳ್ತೀರಿ ಎಲ್ಲರಿಗೂ? ಹೌದು, ಈಗ ದೊಡ್ಡ ಸಮಸ್ಯೆ ಆಗಿರೋದು ಅದ ರೀ. ಈಗ ಜ್ವರ ಬಂದ ಕೂಡಲೇ ಜನರು ಫಾರ್ಮಸಿಗೆ ಹೋಗಿ ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋದು ಭಾಳ ಕಾಮನ್ ಆಗಿದೆ. ಬಟ್ ಹೇಳಬೇಕಂದ್ರೆ ಈ ಡೆಂಗ್ಯೂ ವೈರಸ್ ಈ ಥರ ಜ್ವರಗಳಲ್ಲಿ ಆ್ಯಂಟಿಬಯೋಟಿಕ್ಸ್ ಒಂದು ಪರ್ಸೆಂಟ್ ಕೂಡ ಅದರದ್ದು ಕೆಲಸವಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಜ್ವರ ಮೈಕೈನು ಬಂದಾಗ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಈ ಥರ ಜ್ವರ ಕೆಮ್ಮು ನೆಗಡಿ ಜ್ವರ ಮೈಕೈನು ತಲೆನೋವು ಬಂದಾಗ ವೈದ್ಯರಲ್ಲಿ ಹೋಗಿ ಈ ಡೆಂಗ್ಯೂ ಟೆಸ್ಟನ್ನು ಮಾಡಿಸಿ ಅದರ ತಕ್ಕ ಟ್ರೀಟ್ಮೆಂಟ್ ತಗೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಸ್ವಾತಿ ಅವರ ಕೇಳ್ರಿ. ನಮಸ್ತೆ ಸರ್. ನಮಸ್ತೆ ಹೇಳ್ರಿ. ಈಗ ನಾವು ಮನುಷ್ಯರಿಗೆ ಸೊಳ್ಳೆ ಕಸ್ತಾವು ರೋಗದ ಲಕ್ಷಣ ಗೊತ್ತಾಕೈತ್ರಿ. ಈಗ ಅಂದ್ರೆ ನಮ್ದು ಫಾರ್ಮ್ ಹೌಸ್ ಐತ್ರಿ, ಅದ ನಾವು ಗೋವು ಸಾಕೇವ್ರಿ. ಅವು ಕಸ್ತಿದ್ರೆ ಹೆಂಗ? ಅಷ್ಟು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಅಷ್ಟಿಲ್ಲ ಮೇಡಂ. ಈ ನೀವು ಒಂದು ಕೆಲಸ ಮಾಡ್ಬೋದು, ನೀವು ನಿಮಗೆ ಪ್ರಾಣಿಗಳ ಬಗ್ಗೆ ಕಳಕಳಿ ಅದ, ನಿಮ್ಮ ಊರಿನೊಳಗೆ ಪ್ರಾಣಿಗಳಿಗಾಗಿ ಡಾಕ್ಟರ್ ಇರ್ತಾರೆ, ವೆಟರ್ನರಿ ಡಾಕ್ಟರ್, ಅವರಿಗೆ ಬಹುಶಃ ನೀವು ಪ್ರಶ್ನೆ ಕೇಳಿ ನಿಮ್ಮ ಸಮಸ್ಯೆಗೆ ಉತ್ತರ ಪಡ್ಕೊಳ್ಬಹುದು. ಸ್ವಾತಿಯವರ ಕಳಕಳಿ ಸ್ವಾಗತಾರ್ಹ. ಹಲೋ, ನಮಸ್ತೆ ಮೇಡಂ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಕಲಬುರಗಿ ಜಿಲ್ಲೆ ಜವರಿ ತಾಲೂಕು ಇಜರೆ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಸಾಜನ್ ಪಟೇಲ್ ಹೌದ್ರಿ ಮೇಡಮ್? ಹಾ, ತಮ್ಮ ಪ್ರಶ್ನೆ ಕೇಳ್ರಿ. ಹಾ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಈ ಒಂದು ಡೆಂಗಿ ಜ್ವರ ಬರುತ್ತೆ ಅಂತ ಸಾಮಾನ್ಯವಾಗಿ ಗೊತ್ತು, ಅದನ್ನು ಬಂದ ಮೇಲೆ ಹೇಗೆ ತಡೆಗಟ್ಟಬೇಕು ಅಂದ್ರೆ ಅದು ಎಷ್ಟು ದಿನದಲ್ಲಿ ಆ ಡೆಂಗಿ ಜ್ವರ ಇದೆ ಅಂತ ಗೊತ್ತಾಗುತ್ತೆ ಅಂತ ನನ್ನ ಪ್ರಶ್ನೆ. ಡೆಂಗಿ ಜ್ವರ ಅದು ಜ್ವರ ಬಂದು ಈಗ ವೈರಸ್ ಅದೇನು ಸೊಳ್ಳೆ ಮೂಲಕ ಬರುತ್ತಲ್ಲ, ಬಂದು ಒಂದ್ ಎರಡು ದಿವಸದಲ್ಲೇ ನಿಮ್ಮಲ್ಲಿ ಜ್ವರ ಕಾಣಿಸ್ಲಿಕ್ಕೆ ಚಾಲು ಆಗತ್ತೆ. ಜ್ವರದ ಜೊತೆ ಮೈಕೈನೂ ಸಿಕ್ಕಾಬಟ್ಟೆ ಮೈಕೈನೋವು ಇರುತ್ತೆ, ಸಿಕ್ಕಾಬಟ್ಟೆ ತಲೆನೋವು ಬರುತ್ತೆ, ಕಣ್ಣೋವು ಬರುತ್ತೆ, ಬಾಯಿ ವಿಷ, ಸಂಧಿ ನೋವು, ಈ ತರ ಎಲ್ಲ ಇವೆಲ್ಲ ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಅದ, ಇದೇ ತರ ಸಿಂಪ್ಟಮ್ಸ್ ಇರ್ತಾವ. ಇದು ಡೆಂಗೆ ಜ್ವರದ್ದೇ ಜ್ವರ ತಲೆನೋವು ಮೈಕೈನೋವು ಅಂತ ಹೇಳಕ್ಕಾಗಲ್ಲ, ಅದು ನಾವು ಟೆಸ್ಟ್ ಮಾಡಿದಾಗನೆ ಗೊತ್ತಾಗದ ಅದು ಡೆಂಗೆ ಜ್ವರ ಅಂತ. ಆಹಾರ ನಾ ಹೇಳಿದ ಹಾಗೆ ನೀರಿನ ಅಂಶ ಬಹಳ ಮುಖ್ಯ. 2.5-3 liters ನೀರು ಕುಡಿಬೇಕು. ಹಣ್ಣು, ಹಣ್ಣು ಹಂಪಲು, ಹಣ್ಣಿನ ರಸ ಇದನ್ನು ಜಾಸ್ತಿಯಾಗಿ ಸೇವಿಸ್ಬೇಕು, ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಡೆಂಗೆ ಜ್ವರದಲ್ಲಿ ಮನುಷ್ಯನಿಗೆ ಮೇಜರ್ ಆಗೋದಂದ್ರೆ ಡಿಹೈಡ್ರೇಷನ್. ಸೊ ಅದಕ್ಕೋಸ್ಕರ ನೀರು, ಹಣ್ಣು, ಹಣ್ಣಿನ ರಸ ಸೇವಿಸೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ಡಾಕ್ಟರ್, ನೀವು ಇದುವರೆಗೆ ಬಹಳಷ್ಟು ಸಮರ್ಪಕವಾಗಿ ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯ ಆಗಿತ್ತು ಡೆಂಗಿ ಜ್ವರ. ಇವತ್ತಿನ ನಿಮ್ಮ SDM ಡಾಕ್ಟರ್ ಆಗಿದ್ದರು ಡಾಕ್ಟರ್ TM ಶರಣ್ಕುಮಾರ್ ಅವರು. ಇವರು ಪ್ರತಿ ಸೋಮವಾರ SDM ಆಸ್ಪತ್ರೆಯಲ್ಲಿ ನಿಮಗೆ ಸಿಗ್ತಾರೆ. ದೂರವಾಣಿ ಸಂಖ್ಯೆ 0836-247-8050. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7777 ಹಾಗೂ 2321-000 ಹಾಗೂ 7187-000. ಈ ವಾರದ ಬಹುಮಾನ ಪ್ರಶ್ನೆ, ಯಾಕೆ ಡೆಂಗಿ ಜ್ವರ ಬಂದಿರುವ ರೋಗಿಗಳು ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ಚಿಕಿತ್ಸೆ ಪಡೆಯಬೇಕು? ಪ್ರಶ್ನೆ ಇನ್ನೊಮ್ಮೆ, ಯಾಕೆ ಡೆಂಗಿ ಜ್ವರ ಬಂದಿರುವ ರೋಗಿಗಳು ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ಚಿಕಿತ್ಸೆ ಪಡೆಯಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸ್ಬೇಕು. ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ವಿಳಾಸ: ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು 19th August ಕೇಳಿದಂತಹ ಪ್ರಶ್ನೆ: ಪಿತ್ತಕೋಶದ ಹರಳು ಇರುವ ರೋಗಿಗಳಲ್ಲಿ ಹೊಟ್ಟೆಯ ಯಾವ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಸರಿ ಉತ್ತರ: ಪಿತ್ತಕೋಶದ ಹರಳು ಇರುವ ರೋಗಿಗಳಲ್ಲಿ ಹೊಟ್ಟೆಯ ಮೇಲ್ಭಾಗದ ಬಲಕ್ಕೆ ನೋವು ಕಾಣಿಸಿಕೊಳ್ಳುತ್ತದೆ. ಸರಿ ಉತ್ತರ ಬರೆದು ಬಹುಮಾನ ಗಳಿಸ್ಕೊಂಡವರು ಕಲ್ವೀರಪ್ಪ, ಮಹಾರುದ್ರಪ್ಪ, ಶಿವಲಿಂಗಪ್ಪನವರ್, ರಾಣೆಬೆನ್ನೂರು, ಜಿಲ್ಲಾ ಹಾವೇರಿ. ಕಲ್ವೀರಪ್ಪ ಅವರಿಗೆ ಅಭಿನಂದನೆಗಳು. 1 ವಾರದ ಒಳಗಾಗಿ ನಿಮಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ, ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸುವುದು. ಮುಂದಿನ ವಾರದ ನಿಮ್ಮ SDM ಡಾಕ್ಟರ್ ವರ್ಷಾ ಅಂಗಡಿ. ಡಾಕ್ಟರ್, ಟಿಎಂ ಶರಣ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಟಿಎಂ ಶರಣಕುಮಾರ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ವಿಜಯ ಆಸಂಗಿ ಹಾಗೂ ದೀಪಾ ಬೈಜು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ